ಹಾಗೂ ಇಲ್ಲಿಯ ಸ್ಥಳೀಯ ಶಾಸಕರಾದ ಡಾ ವೀರಣ್ಣ ಚರಣತಿಮಠಿ ಅವರು ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ನಂತರ ಅನೇಕ ಪ್ರತಿ ದಿವಸ ಎರಡು ತಾಂತ್ರಿಕ ಗೋಷ್ಠಿಗಳನ್ನು ನಾವು ಏರ್ಪಡಿಸಿದ್ದು, ಮುಖ್ಯವಾಗಿ ಮೊದಲನೇ ದಿನ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಆಧಾರಿತ ಕೌಶಲ್ಯ ಅಭಿವೃದ್ಧಿ, ಸವಾಲುಗಳು ಮತ್ತು ಅವಕಾಶ, ಹಾಗೆ 30ನೇ ತಾರೀಕು ರೈತರ ಆದಾಯ ದ್ವಿಗುಣಗೊಳಿಸೋಕೆ ತೋಟಗಾರಿಕೆ ಅಭಿವೃದ್ಧಿ ಮತ್ತು ಅನುಕರಣೆ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಅವಶ್ಯಕತೆ, ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಆ ಒಂದು ಸಂಸ್ಥೆಯ ಷೇರುದಾರರ ಜವಾಬ್ದಾರಿ ಇರುವ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಇನ್ನು ಎರಡನೇ ದಿನ ಹವಾಮಾನ ವೈಪರೀತ್ಯಗಳ ತಲ್ಲಣಗಳು, ದ್ರಾಕ್ಷಿ ಮತ್ತು ದಾಳಿಂಬೆಯಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ಸಂಶೋಧನಾ ತಾಂತ್ರಿಕತೆಯನ್ನು ಸಹ ಒಂದು ತಾಂತ್ರಿಕ ಗೋಷ್ಠಿಯಲ್ಲಿ ರೈತರ ಜೊತೆ ವಿಚಾರ ವಿನಿಮಯ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ 31ನೇ ತಾರೀಕು ತೋಟಗಾರಿಕೆ ಬೆಳೆಗಳ ಮಾರಾಟ ಮತ್ತು ರಫ್ತು ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ, ಇದರ ಬಗ್ಗೆಯೂ ಸಹ ತಾಂತ್ರಿಕ ಗೋಷ್ಠಿಗಳನ್ನು ಏರ್ಪಡಿಸಿದೆ. ಜೊತೆಗೆ ಈ ಒಂದು ಮೇಳದಲ್ಲಿ ತಾಂತ್ರಿಕ ಸಲಹಾ ಕೇಂದ್ರವನ್ನು ಸಹ ನಾವು ಸ್ಥಾಪಿಸಿದ್ದೇವೆ. ಈ ತಾಂತ್ರಿಕ ಸಲಹಾ ಕೇಂದ್ರದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಬೆಳೆಗಳ ಪರಿಣಿತರು ಒಂದೆಡೆ ಕೂತು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ತಾಂತ್ರಿಕ ಪರಿಹಾರ ಒದಗಿಸಲು ತಾಂತ್ರಿಕ ಸಲಹಾ ಸಮಿತಿಯನ್ನು ಸಹ ನಾವು ಈ 3 ದಿನಗಳ ಕಾಲ ಸ್ಥಾಪನೆ ಮಾಡಿದ್ದೇವೆ. ಹಾಗೆ ಈ ಒಂದು ತೋಟಗಾರಿಕಾ ಮೇಳದ 3 ದಿನಗಳಲ್ಲಿಯೂ ಸಹ ನಾವು ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ, ಸಸಿಗಳು, ಕಸಿ ಮಾಡಿದಂತಹ ಸಸಿಗಳು ಹಾಗೂ ಇನ್ನಿತರ ಕೃಷಿ ಪರಿಕರಗಳನ್ನ ಮಾರಾಟ ವ್ಯವಸ್ಥೆ ಇರುತ್ತದೆ. ಬರುವಂತಹ ರೈತರಿಗೆ ಎಲ್ಲರಿಗೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ವಾಹನಗಳ ನಿಲ್ಲಿಸಲಿಕ್ಕೆ ಸೌಕರ್ಯ ಸಹ ಏರ್ಪಡಿದೆ. ಆದ್ದರಿಂದ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ 3 ದಿನಗಳ ತೋಟಗಾರಿಕೆ ಮೇಳದಲ್ಲಿ ಭಾಗವಹಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತೇಳಿ ನಾನು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಪರವಾಗಿ ತಮ್ಮೆಲ್ಲರಿಗೂ ಸಹ ನಾನು ಕೇಳಿಕೊಳ್ಳುತ್ತೇನೆ. ಈ 3 ದಿನಗಳ ಮೇಳದ ಇನ್ನೊಂದು ಮುಖ್ಯವಾದ ವಿಶೇಷ ಕಾರ್ಯಕ್ರಮ ಎಂದರೆ ಬರಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭ. ಕರ್ನಾಟಕ ರಾಜ್ಯದ 24 ಜಿಲ್ಲೆಗಳಿಂದ ಆಯ್ಕೆ ಮಾಡಿದಂತಹ ಜಿಲ್ಲೆ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂತಹ ತೋಟಗಾರಿಕಾ ರೈತರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದೆ. ಮೊದಲನೇ ದಿನ ದಕ್ಷಿಣ ಕರ್ನಾಟಕದ 12 ಜಿಲ್ಲೆಯ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಎರಡನೇ ದಿನ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಿಂದ ಆಯ್ಕೆ ಮಾಡಿದಂತಹ ಶ್ರೇಷ್ಠ ತೋಟಗಾರಿಕಾ ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಿದೆ. ಅದೇ ರೀತಿ 3ನೇ ದಿನ 31ನೇ ತಾರೀಕು ಬಾಗಲಕೋಟೆ, ಗದಗ್, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಯ ಶ್ರೇಷ್ಠ ತೋಟಗಾರಿಕಾ ರೈತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಈ ಒಂದು ಮೇಳದ ಜಿಲ್ಲೆ ಆಯೋಜಿಸಲಾಗಿದೆ. ಆತ್ಮೀಯ ರೈತ ಬಾಂಧವರೇ, ಡಿಸೆಂಬರ್ 29, 30, 31 ಈ 3 ದಿನಗಳವರೆಗೆ ಬಾಗಲಕೋಟೆಯ ನವನಗರದೊಳಗಿರುವ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದೊಳಗೆ ಬೃಹತ್ ತೋಟಗಾರಿಕಾ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳದ ಕುರಿತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಚ್ ಪಿ ಮಹೇಶ್ವರಪ್ಪ ಅವರು ಒಂದು ಸಂದೇಶ ನೀಡ್ತಾ ಇದ್ದಾರೆ. ಆ ಸಂದೇಶವನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶ್ವರಪ್ಪ ಎಚ್ ಪಿ, ಸಂಶೋಧನೆ ನಿರ್ದೇಶಕ. ಈ ಒಂದು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆಯಲ್ಲಿ ದಿನಾಂಕ 29, 30, 31ರಂದು ತೋಟಗಾರಿಕಾ 2022 ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕಾ ಮೇಳದಲ್ಲಿ ಈ ವರ್ಷದ ಒಂದು ವಿಶೇಷತೆ ಅಂದ್ರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಬಗ್ಗೆ ಒತ್ತು ನೀಡಲಾಗ್ತಾ ಇದೆ. ಈ ಸಾವಯವ ಕೃಷಿನಲ್ಲಿ ನಮ್ಮ ತೋಟಗಾರಿಕಾ ಬೆಳೆಗಳನ್ನ ಹೇಗೆ ಬೆಳೆಯಬಹುದು, ಅದರಿಂದ ಉಪಯೋಗ ಏನು ಅಂತ ಹೇಳಿ ನಾವು ಈ ಒಂದು ಮೇಳದಲ್ಲಿ ಈ ಸಾರಿ ಇದರ ಬಗ್ಗೆ ಒಂದು ಚಿಂತನೆಯ ಒಂದು ಪ್ರಯೋಗಗಳನ್ನ ಮತ್ತು ತಾಕುಗಳ ಒಂದು ವಿವರಣೆಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷದ ಒಂದು ಮೇಳದಲ್ಲಿ ಎಕ್ಸಿಬಿಷನ್ ಸ್ಟಾಲ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಪ್ರೈವೇಟ್ ಕಂಪನಿಗಳು, ಸೀಡ್ ಕಂಪನಿಗಳು, ಫರ್ಟಿಲೈಸರ್ ಕಂಪನಿ ಎಲ್ಲರೂ ಸಹ ಅವರ ಪ್ರದರ್ಶನದ ಮಳಿಗೆಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಫೀಲ್ಡ್ ಡೆಮಾನ್ಸ್ಟ್ರೇಷನ್ನಲ್ಲಿ ತರಕಾರಿ ಬೆಳೆಗಳ ಒಂದು ಪ್ರದರ್ಶನ ಇರ್ತಾ ಇದೆ. ಹಾಗೂ ತೋಟಗಾರಿಕಾ ಇತರ ಬೆಳೆಗಳಾದ ಔಷಧಿ ಸಸ್ಯ, ಸುಗಂಧ ದ್ರವ್ಯ ಸಸ್ಯಗಳು ಮತ್ತು ಫ್ಲೋರಿಕಲ್ಚರ್ ಹೂವಿನ ಬೆಳೆಗಳ ಬಗ್ಗೆ ಒಂದು ತಾಕುಗಳ ಒಂದು ವಿವರಣೆ ಇರುತ್ತೆ. ಅದೇ ರೀತಿ ನಮ್ಮ ತೋಟದ ಬೆಳೆಗಳಲ್ಲಿ ಪ್ರಮುಖವಾದ ಪ್ರಮುಖವಾದ ಹಣ್ಣಿನ ಬೆಳೆಗಳ ಒಂದು ತಾಕುಗಳು ಮತ್ತು ಪ್ರದರ್ಶನ ಸಹ ಇರ್ತಾ ಇದೆ. ಇದನ್ನೆಲ್ಲ ರೈತರು ಈ ನಮ್ಮ ತೋಟಗಾರಿಕಾ ಮೇಳ 3 ದಿನಗಳಲ್ಲಿ ವಿಸಿಟ್ ಮಾಡಿ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ 3 ದಿನಗಳಲ್ಲಿ ಸಹ ನಮ್ಮ ನುರಿತ ತಜ್ಞರಿಂದ ರೈತರಿಗೆ ಒಂದು ತಾಕುಗಳ ಬಗ್ಗೆ ಅಥವಾ ತಾಂತ್ರಿಕತೆಯ ಬಗ್ಗೆ ಒಂದು ವಿವರಣೆಯನ್ನು ಸಹ ಕೊಡಲಾಗುತ್ತದೆ. ರೈತರು ಯಾವುದೇ ಒಂದು ಬೆಳೆಗಳ ಬಗ್ಗೆ ಯಾವುದೇ ರೀತಿಯ ಒಂದು ತೊಂದರೆ ಯಾವುದೇ ರೀತಿಯ ಒಂದು ತಾಂತ್ರಿಕತೆ ಬೇಕು ಅಂದ್ರೆ ನಮ್ಮ ಒಂದು ಕನ್ಸಲ್ಟೆನ್ಸಿ ಮಳಿಗೆ ಅಂತ ಒಂದು ಮಾಡಿದೀವಿ. ಆ ಒಂದು ಕನ್ಸಲ್ಟೇಷನ್ನಲ್ಲಿ ನಿಮಗೆ ನುರಿತ ತಜ್ಞರು ಅಂದ್ರೆ ಕೀಟಗಳ ಬಾಧೆಗಳ ಬಗ್ಗೆ ತಜ್ಞರು, ರೋಗ ಬಾಧೆಗಳ ಬಗ್ಗೆ ತಜ್ಞರು, ಹಾಗೂ ಗೊಬ್ಬರಗಳನ್ನ ಹಾಕುವುದರ ಬಗ್ಗೆ ತಜ್ಞರು, ಹಾಗೂ ಪ್ಲಾಂಟ್ ಪ್ರಾಪಗೇಷನ್ ಬಗ್ಗೆ ತಜ್ಞರು ಇರ್ತಾರೆ. ಅವರ ಒಂದು ಜೊತೆ ಡಿಸ್ಕಸ್ ಮಾಡಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಅದೇ ರೀತಿ ನಾವು ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಒಂದು ಉತ್ತಮವಾದ ಸಸ್ಯಗಳನ್ನ ನಾವು ವಿತರಣೆ ಮಾಡಲಿಕ್ಕೆ ಸಹ ಏರ್ಪಾಡನ್ನ ಮಾಡಿದೀವಿ. ನಮ್ಮ ಮಳಿಗೆ ಸಹ ಇರುತ್ತೆ. ನಾವು ರೈತರು ನಿಮಗೆ ಬೇಕಾದ ಹೂವಿನ ಮತ್ತು ಹಣ್ಣಿನ ಮತ್ತು ಇತರೆ ತರಕಾರಿ ಬೆಳೆಗಳ ಬೀಜಗಳನ್ನು ಸಹ ನೀವು ಇಲ್ಲಿಂದ ತಗೊಂಡೋಗಬಹುದು. ಅದೇ ರೀತಿ ನಾವು ಇಂಡೋರ್ ಎಕ್ಸಿಬಿಷನ್ ಸ್ಟಾಲ್ ಇರುತ್ತೆ, ಕಿಚನ್ ಗಾರ್ಡನ್ ಇರುತ್ತೆ, ಎಕ್ಸಾಟಿಕ್ ವೆಜಿಟೇಬಲ್ ಗಾರ್ಡನ್ ಇರುತ್ತೆ, ಹಾಗೂ ಇತರ ತಾಕುಗಳಲ್ಲಿ ನಾವು ತೋಟಗಾರಿಕಾ ಇತರ ಬೆಳೆಗಳಂದ್ರೆ ಅಗ್ರೋಫಾರೆಸ್ಟ್ರಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು, ಅದೇ ರೀತಿ ಅಗ್ರೋಫಾರೆಸ್ಟ್ರಿ ಜೊತೆ ಇತರೆ ತೋಟಗಾರಿಕಾ ಬೆಳೆಗಳನ್ನು ಯಾವ್ಯಾವ ಬೆಳಿಬಹುದು, ಮತ್ತೆ ಹಣ್ಣಿನ ಬೆಳೆಗಳಾದ ಫಿಗ್ ಅಂಜೂರ ಇದೆ, ಹಾಗೂ ಜಾಮೂನ್ ಇದೆ, ಹಾಗೂ ಪಪ್ಪಾಯ, ಇವುಗಳ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅನ್ನು ಎಲ್ಲ ಸಹ ನೀವು ನಮ್ಮ ತೋಟಗಳಲ್ಲಿ ಒಳಗಡೆ ನಮ್ಮ ಕ್ಯಾಂಪಸ್ ಒಳಗಡೆ ಬಂದ್ರೆ ವೀಕ್ಷಣೆ ಮಾಡಿ ಇದರ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು. ಆದ್ರಿಂದ ಎಲ್ಲಾ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ದಿನಾಂಕ 29/30/31 ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಒಂದು ನವನಗರದಲ್ಲಿರ್ತಕ್ಕಂತಹ ಕ್ಯಾಂಪಸ್ಗೆ ಬಂದು ಈ ವೇಳೆ ಭೇಟಿಯನ್ನು ನೀಡಿ ಈ ಬೆಳೆಗಳ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವಂದನೆಗಳು, ನಮಸ್ಕಾರ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕ್ ತಾಂಬಾ ಗ್ರಾಮದ ಹಿರಿಯ ರೈತರಾದ ಬೀರಪ್ಪ ವಗ್ಗಿ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನದ 2ನೇ ಭಾಗವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿ ತಾಲೂಕು ತಾಂಬಾ ಗ್ರಾಮದ ಒಬ್ಬ ಅಪರೂಪದ ಕೃಷಿ ಋಷಿಯಾಗಿರುವಂತಹ ಬೀರಪ್ಪ ಚಿನ್ನಪ್ಪ ವಗ್ಗಿಯವರ ತೋಟದೊಳಗಿದ್ದೀವಿ. ಅವರ ತೋಟವನ್ನು ತಾವೆಲ್ಲರೂ ಒಂದು ಸಲ ಆದರೂ ಸಂದರ್ಶನ ಮಾಡಬೇಕು. ಈ ತೋಟಕ್ಕೆ ಬಂದರೆ ನೀವೊಂದು ಹೊಸ ಜಗತ್ತನ್ನೇ ಪ್ರವೇಶ ಮಾಡಿದಂಗೆ ಆಗ್ತದೆ. ಈ ತೋಟ ನಿರ್ಮಾಣ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದ್ರೆ ವಗ್ಗಿಯವರು ಕಳೆದ 40 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ತಾವು ಏನು ನೋಡಬಹುದು, ಏನು ಕಲಿಬಹುದು ಅಂತಂದ್ರೆ ಅದಕ್ಕೆ ಒಂದು ಮಿತಿನೇ ಇಲ್ಲ. ಇಲ್ಲಿ ಈ ಸಸ್ಯ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಇಲ್ಲಿ ಈ ಜೀವಿ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ, ಇಲ್ಲಿ ಈ ಕೃಷಿ ದರ್ಶನ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ. ಅಂದ್ರ ಒಟ್ಟಿನೊಳಗ ಸಾಕಷ್ಟು ವೈವಿಧ್ಯಮಯವಾದಂತಹ ಕೃಷಿಯನ್ನ, ಸಸ್ಯವರ್ಗವನ್ನ, ಜೀವಿಗಳನ್ನ ಇಲ್ಲಿ ನೋಡಬಹುದು. ಇಂಥ ಒಂದು ಅಪರೂಪದ ತೋಟ ಇಂಡಿ ತಾಲೂಕು ತಾಂಬಾ ಗ್ರಾಮದೊಳಗ ಅದ ಅನ್ನೋದು ನಮಗೆಲ್ಲರಿಗೂ ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ. ಸಾಕಷ್ಟು ಶ್ರಮ ವಹಿಸಿ ಇಡೀ ಜೀವನವನ್ನೇ ಇಲ್ಲಿ ಅವರು ಸವಿಸಿದ್ದಾರೆ. ನಮಸ್ಕಾರ ಬೀರಪ್ಪ ವಗ್ಗಿಯವರ. ಸರ, ಮೂಲತಃ ನಮ್ಮ ಒಕ್ಕಲ್ತನದೊಳಗೆ ರೀ ಅತಿ ಹೆಚ್ಚಾಗಿ ನಮ್ಮ ಒಕ್ಕಲ್ತನ ಮುಂದೆ ತರ್ಲಾಕ ಒಂದು ಜಯಲಕ್ಷ್ಮಿ ಹಾಲಾಗ ಅಂತೇಳಿ ಒಂದು ರಾಶಿ ಮಷೀನ್ ಇತ್ತು. ಆ ರಾಶಿ ಮಷೀನ್ ನಮ್ಮ ಮನ್ಯಾಗ ಎಂದೂ 2 ಚೀಲ ಜೋಳ ಇಲ್ದೇಳಾಗ ಆ ಮಷೀನ್ ತೊಗೊಂಡು ನಾವು ಇನ್ನೊಬ್ಬರು ರಾಶಿ ಮಾಡ್ಕೋತ ಹೋಗುವಾಗ 24 ತಾಸು ಸೀಜನ್ದೊಳಗೆ 24 ತಾಸು ಮಷೀನ್ ಚಾಲು ಇಟ್ಟು 2 ಚೀಲ ಜೋಳ ನಮ್ಮ ಮನ್ಯಾಗ ಇಲ್ದೇಳಾಗ 80-80 ಚೀಲ ಜೋಳ ಹಚ್ಚಿವ್ರಿ. ನಮ್ಮ ಒಕ್ಕಲ್ತನೇ ಮುಂದೆ ಬರ್ಲಾಕ ಕಾರಣ ಅಂದ್ರೆ ರಾಶಿ ಮಷೀನ್. ರಾಶಿ ಮಷೀನ್ನಿಂದ ನಾವು ಬಹಳಷ್ಟು ಅನುಕೂಲ ಪಡೆದೆವು. ಎಷ್ಟು ಬೇಕಷ್ಟು ಮಾಲು ನಮ್ಮ ತಿಂದು ಉಂಡು ವರ್ಷ ಒಂದು ಅಂತ ಒಂದು 10 ಮಷೀನ್ ತೊಗೊಳಟ್ಟು ರೊಕ್ಕ ಗಳಿಸೈತೆ. ಅದು ನಮ್ಮ ಒಕ್ಕಲ್ತನಕ್ಕೆ ಮೂಲ ಕಾರಣ ರಾಶಿ ಮಷೀನ್. ಅಂದ್ರೆ ಎಷ್ಟು ಜನ ರೈತರು ನಿಮ್ಮ ರಾಶಿ ಮಷಿನ್ ತಗೊಂಡು ಹೋಗಿ ಕೆಲಸ ಮಾಡ್ಕೊಂಡಾರ? ಒಂದು ಹೇಳಕ್ ಬರಲಾರೀ, ಕನಿಷ್ಠ ಒಂದು 50,000 ರೈತರು ನಮ್ಮ ರಾಶಿ ಮಷಿನ್ ತಗೊಂಡು ರಾಶಿ ಮಾಡ್ಕೊಂಡ್ರ ಆ ಮಷಿನ್ದು ಅಜ್ಜಕಟ್ಟ ಅದ್ರದ್ದು ಹಸ ರಾಶಿ ಮಾಡೋದು ನೋಡಿದ್ರೆ 8 ದಿನ ಬಿಟ್ಟು ನಾವು ಬರ್ತೀವಿ ಅಂದ್ರೆ 8 ದಿನಾನು ನಮ್ಮ ಮಷಿನ್ ಸಲುವಾಗಿ ಹೆಂಗೆ ಕೂತಾರ. 8 ದಿನ ಆದ ಬಳಕ ಹೋಗಿ ನಾವು ರಾಶಿ ಮಾಡಿದ್ರೆ ರಾಶಿ ಮಾಡ್ಕೊಂಡು ಮನೆಗೆ ಹೋಗ್ಯಾರ. ಅಂಥದ್ದೊಂದು ಮಷಿನ್ ಇಟ್ಟಿವ್ರು ನಾವು. ಇವತ್ತೂ ಅದ ಆ ಮಷಿನ್ ಈಗ ನಮ್ಮಲ್ಲಿ ಗುಡ್ಡೋಡಿಗೆ ಅಂತ ಅಂತ ದೊಡ್ಡ ಹೋಗ್ತಾನ ಒಂದೊಂದು 700-800 ಚೀಲ ರಾಶಿ ಮಾಡ್ತಾರೆ. ಅಂಥ ರಾಶಿ 8 ದಿನ ಬಿಟ್ಟಾದ್ರೂ ನಮ್ಮ ಮಷಿನೇ ಒಯ್ದು ಹೆಚ್ಚು ಮಾಡ್ತಾರೆ. ಇವತ್ತು ಆ ಮಷಿನ್ ಮನೆಯಾಗ ಐತಿ, ನಾವು ಇನ್ನೂ ಅದರಲ್ಲೇ ರಾಶಿ ಮಾಡ್ತೀವಿ. ಈಗ ಆರ್ವೇಡ್ಸ್ ಮಷಿನ್ ಅಂತ ದೊಡ್ಡ ದೊಡ್ಡ ಬಂದಾವಂದ್ರು ನಮ್ಮ ಅದು ಕಡಿಗೆ ಸ್ವಚ್ಛ ಮಾಡೋದಾಗೆ ಅದರಲ್ಲಿ ಮಾಡಿ ಸಂಸ್ಕರಣೆ ಮಾಡಿಡ್ತೀವಿ. ಅದಕ್ಕೆ ರಾಶಿ ಮಷಿನಿಂದ ನಮ್ಮ ಒಕ್ಕಲುತನಕ್ಕೆ ಭಾಳ ಉಪಯೋಗ ಆಗ್ಯದ. ಅದು ಇದ್ದುದರಿಂದ ನಮಗೆ ಇನ್ನೂ ಇವತ್ತು ಏನು ಬೇಕಾದ್ರು ಈ ಚಾಳಣಿಗೆ ಹಾಕೋದು ಮಾಡೋದು ಏನು ಹತ್ತಂಗಿಲ್ಲ, ಎಲ್ಲ ಅದ್ರ ಮೇಲೆ ಬರ್ತೈತಿ. ಹಿಂಗಾಗಿ ಅದು ಮಷಿನ್ ಇವತ್ತು ಇಟ್ಟಿವಿ, ಅನುಕೂಲ ಐತಿ ಸರ್. ನಮ್ಮ ಒಕ್ಕಲುತನಕ್ಕೆ ಭಾಳ ಮೂಲತಃ ಇದು ಆಗೈತಿ. ಅಂದ್ರೆ ಆ ಟೈಮ್ನೊಳಗೆ ಇದು ಒಂದೇ ಮಷಿನ್ ಈ ಭಾಗದೊಳಗಿತ್ತು, ಇದನ್ನು ಬಿಟ್ಟು ಬೇರೆ ಯಾವುದು ಮಷಿನ್ ಇರಲಿಲ್ಲ? ಇಲ್ಲ ಸರ್, ಸುರುವಿಗೆ ಬಂದದ್ದು ಇದು ಜಯಲಕ್ಷ್ಮಿ ಅಲಾಗ. ಈ ಮಷಿನ್ ಬಿಟ್ಟು ಯಾವ ಮಷಿನ್ ಇದ್ದಿಲ್ಲ. ಮತ್ತು ಬಹಳ ಹಗರ ಇದ್ದುದರಿಂದ 8 ದಿನ 10 ದಿನ ಮಂದಿ ಹಿಂಗೆ ಪಾಳ್ಯ ಕೂತು ಒಯ್ತಿದ್ರು. ಅಂತ ಹೇಳಾಗ ನಾವು ರಾತ್ರಿ ನಿದ್ದಿ ಅಲ್ಲಾರ್ದೇನೆ 24 ತಾಸು ಚಾಲು ಇಟ್ಕಿಂದ್ರ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟಿವಿ ನಾವು. ಅವ್ರ ಮನ್ಯಾಗ ಮಂದಿ ಕಡಿಮೆ ಇದ್ರು ನಾವು ಕೈ ಕೈ ಕೂಡಿಸಿ ಎಲ್ಲ ರೈತರು ಇಲ್ಲಪ್ಪ ನಮಗೆ ಮನ್ಯಾಗ ಆಳು ಇಲ್ಲಂದ್ರು ತಾವೇ ರಾಶಿ ಮಾಡಿ ಬಾಯಿ ಹೊಲ್ದು ನಮ್ಮ ಗಾಡಿಯಾಗ ಏರ್ಕೊಟ್ಟು ತಮ್ಮ ಮಷಿನ್ ತೊಗೊಂಡು ಹೋಗ್ಯಾಗ. ನಾವು ಅವ್ರದೇ ಹೇಳೂನು ಅವ್ರಂಥ ಮಷಿನ್ ಯಾರ್ದು ಇಲ್ಲ, ಅವ್ರಷ್ಟು ಮಂದಿ ಕೈ ಕೈಗೆ ಸಹಾಯ ಮಾಡೋರು ಯಾರಿಲ್ಲ. ಹಿಂಗೆ ಅನ್ನೋ ದೃಷ್ಟಿ ಇಟ್ಕೊಂಡು ಆ ಮಷಿನ್ ಹೆಂಗೆ ಇಟ್ಟಿದ್ದೇವಪ್ಪ ಅಂದ್ರೆ ಅದು ಹೇಳಕ್ಕೆ ಇದು ಇಲ್ಲ, ಅಷ್ಟು ಅನುಕೂಲ ಇಟ್ಕೊಂತಿದ್ದೇವೆ ಅದಕ್ಕೆ. ಅದರದಿಂದ ನಮ್ಗೆ ಭಾಳ ಅನುಕೂಲ ಆಗೈತೆ ಸರ್. ಅದು ಅಂದ್ರೆ ಈಗೇನದು ನೀವು ಬಾಡಿಗೆ ತಗೋತಿದ್ರಿ, ಅದು ಧಾನ್ಯದ ರೂಪದೊಳಗೆ ಬಾಡಿಗೆ ತಗೋತಿದ್ರಿ? ಅದು ಕಾಳೆ ತಗೋತಿದ್ದೆ ಸರ್. ಒಂದು ಚೀಲ ಜೋಳದ ರಾಶಿ ಮಾಡಿದೀವಿ ಅಂದ್ರೆ ಅದಕ್ಕೊಂದು 2 ಸೊಲಿಗೆ. ಹಿಂಗೆ ಮಾಡೋದ್ರಿಂದ ಒಂದು ವರ್ಷಕ್ಕೆ ಒಂದು ಸೀಸನ್ ಮುಗೀತು ಅಂದ್ರೆ ಕನಿಷ್ಠ ಒಂದು 80 ಚೀಲ ಹಿಂಗೆ ನಮಗೂ ಮಾಲ್ ಬರ್ತಿತ್ತು. ನಾವು 3 ಎಕರೆದೊಳಗೆ 3 ಚೀಲ 2 ಚೀಲ ಬೆಳಿಲಾರ್ದವು. ಅದು ಒಂದು ರಾಶಿ ಮಷಿನ್ನಿಂದ 2 ತಿಂಗಳು ಸೀಸನ್ ಮಾಡಿದೀವಿ ಅಂದ್ರೆ 80 ಚೀಲ 100 ಚೀಲ ಮಾಲ್ ನಮ್ಮ ಮನೆಯೊಳಗೆ ತೆಪ್ಪಿ ಕಟ್ತಿದ್ದೆವು. 100 ಎಕರೆ ಆಸ್ತಿ ಇದ್ದವು ಕಟ್ತಿದ್ಲ ಅಟ್ ಮಾಲ್ ಬರ್ತಿತ್ತು ಅದರಿಂದ. ಮತ್ತು ನಮಗೆ ಕೆಲಸ ಕಡಿಮೆ ಇದ್ದುದರಿಂದ ನಾವು ಅದ್ರ ಮೇಲೆ ಒತ್ತು ಕೊಟ್ಟು 3 ಮಂದಿ ಅಣ್ಣತಮ್ಮಗೆ ಅದೇ ಕೆಲಸ ಮಾಡ್ತಿದ್ದೆವು. ಭಾಳಷ್ಟು ಲಾಭದಾಯಕ ಇದು ಕೊಟ್ಟು ಹೋಗ್ಯಾಗ ಮಷಿನ್ ಭಾಳಷ್ಟು ಒಕ್ಕಲುತನದೊಳಗೆ ಭಾಳ ಇದು ಮಾಡ್ಯದ ನೋಡ್ರಿ. ನಾವು ಮುಂದಿನ ಪ್ರಗತಿ ಸಾಧಿಸೋದಕ್ಕೆ ಅದು ನಿಮಗೆ ಒಂದು ದೊಡ್ಡ ಮೆಟ್ಟಿಲಾಗಿದೆ ಅಂತೇಳಿ. ನಮ್ಮ ಒಕ್ಕಲುತನ ಮುಂದೆ ಬರಬೇಕು ಅಂದ್ರೆ ಅದರದೇ ಆಧಾರ ರೀ ನಮಗೆ. ಯಾಕಂದ್ರೆ ನಮಗೆ ತಿನ್ನಾಕ ಉಣಾಕ ಇಲ್ದಾಗ ಎಲ್ಲನೇ ಮಾಡಿ ನಮ್ಮ ಒಕ್ಕಲುತನ ಮುಂದೆ ತರಬೇಕು ಅಂದ್ರೆ ರಾಶಿ ಮಷಿನ್, ರಾಶಿ ಮಷಿನೇ ನಮಗೆ ಒಕ್ಕಲುತನ ಮುಂತಂದ. ಇದು ರಾಶಿ ಮಷಿನ್ ಯಾವಾಗಿಂದ ನಿಮ್ಮಲ್ಲಿ ಇತ್ತು? ಈ ಮಷಿನ್ ನಿಮ್ಮಲ್ಲಿ ಬಂದಿದ್ದು ಹೆಂಗ ಸರ್? 1982 ಅದು ಹೊಸದಾಗಿ ಮಷಿನ್ ಬಂದವು ರೀ. ಹೊಸದಾಗಿ ಮಷಿನ್ ಬಂದ್ರೆ ನಮಗೆ ಮಷಿನ್ ತೊಗೊಳ್ಳುವಂಥ ರೊಕ್ಕ ನಮ್ಮಲ್ಲಿ ಇದ್ದಿದ್ಲ. ಒಂದು 7-8 ಮಂದಿ ದೊಡ್ಡ ದೊಡ್ಡ ರೈತರಿಗೆ ಹೇಳ್ದೆವು ಇಂಥ ಮಷಿನ್ ಬಂದದ, ನಮಗೆ ದುಡಿಯೋಂಥ ಹವ್ಯಾಸ ಅದ, ಅದಕ್ಕೆ ಮಾಲಕ ನಮ್ಮ ಏನಾರ ನೀವು ಸಹಾಯ ಮಾಡಿದ್ರೆ ನಾ ಮಷಿನ್ ತೊಗೋತೀನಿ ಅಂದ್ರೆ. ನಮ್ಮ ಅಶೋಕ್ ಗುಡ್ಡೋಡಿಗೆಯವರು, ಹೊಸದಾಗಿ ಸಿದ್ದಯ್ಯವರು, ಇಂಥವ್ರು ದೊಡ್ಡ ದೊಡ್ಡ ರೈತರು ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ರೆ ನಮಗೆ. ಒಂದು 19,000 ರೂಪಾಯಿ ತೊಗೊಂಡಿನ ನಾ ಹೇಳಾಗ ಮಷಿನ್ ಕಿಮ್ಮತ್ತು 19,000. ಮಷಿನ್ ಬತ್ತು, ಇಂಜಾನ್ ಬತ್ತು, ಇತ್ತ ಎತ್ತಿನ ಗಾಡಿ ಬತ್ತು ಎಲ್ಲ ಕೂಡಿಸಿ ಅದಕ್ಕೆ ಖರ್ಚು ಮಾಡಿದ್ದು 19,000. 19,000 ಕೊಟ್ಟು ತೊಗೊಳಂತ ನಮ್ಮಲ್ಲಿ ಇದ್ದಿದ್ಲ. ಆ ಎಳೆಯಾಗ ಮತ್ತೊಬ್ಬರಲ್ಲಿ ಕಡ ರೊಕ್ಕ ಇಸ್ಕೊಂಡು ದುಡ್ದು ಮುಟ್ಸು ಸಂಬಂಧ ಕಡ ಇಸ್ಕೊಂಡ್ಕಿಂದ ತೊಗೊಂಡು ಒಂದು ಸೀಸನ್ ಹೊಡೆದು ಅದ್ರದ್ದೆಲ್ಲ ಮಾಲು ಮಾಡ್ಕಿಂದ ನಮ್ಮ ತಿನ್ನಾಟು ಉಣಾಟು ಮನೆಗೆ ಇಟ್ಕೊಂಡು ಅವ್ರಿಗೆಲ್ಲ ಮುಟ್ಸೀವ್ರಿ. ಮುಟ್ಸಿದ ಬಳಿಕ ಅವ್ರು ಇವತ್ತಿನಿಂದನೂ ಅವ್ರ ಕಣ ನಮ್ಮ ಸಲುವಾಗಿ ಮೀಸಲಾಗಿಟ್ಟಾರ. ಮಷಿನ್ ತರ್ಲಾಕ ರೈತರೇ ನನಗೆ ಸಹಾಯ ಮಾಡಿ ತರ್ಲಾಕ ಹಚ್ಚಾರ. ನೋಡ್ರಿ, ಆ ಟೈಮ್ನೊಳಗೆ ಇನ್ನು ಹಂತಿಗಳು ಕಟ್ತಿದ್ರು ಮಂದಿ ಎಲ್ಲ ಆ ಟೈಮ್ನೊಳಗೆ. ಈಗ ಮಷಿನ್ ಉಪಯೋಗ ಮಾಡಿ ನಾವು ಸುಗ್ಗಿ ಕೊಯ್ಲು ಮಾಡ್ತೀವಿ ಅಂತಂದ್ರೆ ಆ ಟೈಮ್ನೊಳಗೆ ಜನ ತಯಾರಾಗ್ತಿದ್ರು ಅಂತ ಹೇಳಿ ನೀವು ವಿಚಾರ ಮಾಡಿದ್ರಿ ಆ ಟೈಮ್ನೊಳಗೆ? ತಯಾರಾಗ್ತಾ ಮಾಡಿದ್ವಿ ಸರ್. ಹಂತಿ ಅಂದ್ರೆ ಮುಂದೆ ಬರ್ತಾ ಬರ್ತಾ ಕಾಲು ಸೂಕ್ಷ್ಮ ಬಂದವು. ಹಂತಿ ಹೊಡೆಯಕ್ಕೆ ಒಬ್ರಿಗೊಬ್ರು ಎತ್ತು ಕೊಡಲ್ಲ ಆದರು. ಅದಕ್ಕೆ ಈಗ ಮಷಿನ್ ಬಂದವ್ರಿ, ರಾಶಿ ಚಲೋ ಆಗ್ತದ. ಅದಕ್ಕೆ ನೀವೆಲ್ಲರೂ ಹ್ಞೂ ಅಂದ್ರೆ ಅಂದ್ರೆ ನಾ ಮಷಿನ್ ತರ್ತೀನಿ ನಿಮ್ಮ ರಾಶಿ ಮಷಿನ್ ಮೇಲೆ ಮಾಡೋನು ನಾನು ಅಂದದಕ್ಕಾಗಿ ಅವರೆಲ್ಲ ಏ ಇಲ್ಲ ನಿಮ್ಮ ಮನ್ಯಾಗ ದುಡಿಯೋಗಿದ್ದೀರಿ, ನಿಮ್ಮ ಮಷಿನ್ ತೊಗೊಂಬರ್ರಿ, ನಾವು ನಿಮ್ಗೆ ಎಷ್ಟು ಅದಕ್ಕೆ ದುಡ್ಡು ಹತ್ತದ ಕೊಡ್ತೇವೆ ಅಂತೇಳಿ ಒಂದು 3 ಮಂದಿ ರೈತರು ಸಹಾಯ ಮಾಡಿಕಂದ್ರೆ ನಮಗೆ ತರ್ಲಾಕ ಹಚ್ಚಿದ್ರು. ತಂದು ರೂಪಲೇನೆ ಅವರು ಏನು 300-400 ಚೀಲ ರಾಶಿ ಆತಿತ್ತು. ಅವು ಹೊಸ ಮಂದಿ ರಾಶಿ ಹೊಡಿಯೋದಾಗ ಅವ್ರು ರೊಕ್ಕ ಮುಡಿದು ಹಿಂಗೆ ಹಾಕಿಂದ್ರೆ ಅದು ಮಷಿನ್ ತೊಗೊಂಬಂದಿವ್ರಿ. ಭಾಳ ಮಂದಿಗೆ ಮುಂದೆ ಇವತ್ತಿನವ್ರಿಗೆ ಹಂತಿ ಅಂದ್ರೆ ಏನು ಗೊತ್ತಿಲ್ಲ. ನಾವು ಎಲ್ಲ ಕಂಡಾಡಿ ಬಿಸಿಲಾಗ ಸುಂಕನಾಗ ಹಂತಿ ಓಡೋಡ್ದೆ ರಾಶಿ ಮಾಡ್ಕೊತ ಬಂದೀವ್ರಿ. ಈಗ ಎಲ್ಲ ಕುರಿ ಎಂತ ಗಾಸಿದ್ರು ಒಂದ್ ತಾಸು ಎರಡು ತಾಸನಾಗ ಗಾಸಿ ಮಾಡ್ಕೊಂಡು ಹೋಗ್ತದ ಹಂಗ ಮಷಿನ್ ಬಂತು. ಇನ್ನು ಆ ಮಷಿನ್ ಕೆಲಸ ಮಾಡ್ತಾ ಇದೆ ಹುನ್ ಸರ್? ಈಗ ಆ ಮಷಿನ್ ಆ ಮಂದಿ ಬರೇ ಜ್ವಾಳ ಅಟ್ಟಿ ಅಲ್ರಿ, ಜ್ವಾಳ, ಗೋಧಿ, ಕಡ್ಲಿ, ಸೂರ್ಯಪಾನ, ಆಮೇಲೆ ಹುರ್ಲಿ, ಮೂಕ್ಣಿ, ಉಳ್ಳಾಗಡ್ಡಿ ಬೀಜ ಸದಗೆ ಅದ್ರಲ್ಲೇನೆ ರಾಶಿ ಮಾಡ್ತೀವಿ. ಮತ್ತು ನಮ್ಮ ನಿಂಬೆ ಬೀಜ, ನಿಂಬೆ ಬೀಜ ತೆಗಿಬೇಕಾದ್ರೆ ಕೈಲೇ ಹೋಳಿ ಇದು ಮಾಡ್ತಿದ್ದಲ್ಲ, ನಿಂಬೆ ಬೀಜನೂ ಅದರೊಳಗೆ ತಯಾರು ಮಾಡ್ತೀವಿ. ವರ್ಷಿಗೆ ಒಂದು 500 ಚೀಲ ನಿಂಬೆಕಾಯಿ ಆ ಮಷಿನ್ ಹಾಕಿ ನಿಂಬೆ ಬೀಜ ತೆಗಿತೀವಿ. ಬೀಜ ತೆಗೆದು 4 ಎಕರೆ 3 ಎಕರೆ ನಿಂಬೆಗೆ ತಯಾರು ಮಾಡ್ತೀವಲ್ಲ, ಆ ನಿಂಬೆ ಬೀಜನೂ ಅದರೊಳಗೆ ತೆಗಿತೀವಿ ರೀ. ಬೀಜ ಹೆಂಗೆ ತೆಗಿತೀರಿ ನೀವು ಅದರೊಳಗೆ? ಅದರೊಳಗೆ ಸರ್ ಅದಕ್ಕೆ ಒಳಗೊಂದು ಬಿಂಡಿ ಅಂತ ಚಾಳಣಿ ಬರ್ತದೆ ರೀ. ಯಾವ ಬೀಜಿಗೆ ಯಾವ ಚಾಳಣಿ ಬೇಕು ಆ ಚಾಳಣಿ ಚೇಂಜ್ ಮಾಡ್ತೀವಿ. ಸೂರ್ಯಪಾನಕ್ಕೆ ಒಂದು ಚಾಳಣಿ ಬೇರೆ ಮಾಡ್ತೀವಿ, ಹುರುಳಿ ಮುಗ್ನಿಗೆ ಒಂದು ಬೇರೆ ಮಾಡ್ತೀವಿ, ನಿಂಬೆಕಾಯಿಗೆ ಆದಂಥದ್ದು ಒಂದು ಚಾಳಣಿ ಬೇರೆ ಮಾಡ್ತೀವಿ. ಆ ನಿಂಬೆಕಾಯಿ ಎಲ್ಲ ಒಳಗೆ ಎಲ್ಲ ಕಿವುಚಿ ಪುಡಿ ಮಾಡ್ಕೊಂಡು ಬೀಜ ತಳಕ್ಕೆ ಕಳಿಸ್ತದ. ಅದು ಆ ಬೀಜ ತೊಗೊಂಡು ತಕ್ಕೊಂಡ್ಕಿಂತ ಈ ಕಡೆ ಬೂದಿ ಹೆಚ್ಚಿ ಒಣಗಿಸಿ ನಾವಾಗಿ ತಯಾರು ಮಾಡ್ತೀವಿ. ಎಲ್ಲ ಒಟ್ಟು ಏನೇ ಭೂಮಿ ಮೇಲೆ ಏನು ಬೆಳೆದದ್ದು ಎಲ್ಲನೇ ರಾಶಿ ಮಾಡ್ತೀವಿ ನೋಡ್ರಿ. ಅದಕ್ಕೆ ಹ್ಞೂ ರೀ 20 ಚೀಲ 30 ಚೀಲ ಉಳ್ಳಾಗಡ್ಡಿ ಬೀಜ ತಯಾರು ಮಾಡೀವಿ. ಅದರಲ್ಲೇ ಮಷಿನ್ದಾಗ ಹಾಕಿ ಬೀಜ ಮಾಡೀವಿ. ಅದು ಅಟ್ಟೆ ಒರೆಸ್ಬೇಕು, ಎಷ್ಟೋ ರಾಶಿ ರೊಕ್ಕ ಹೋತಿದ್ದು ಆಳು ಹಚ್ಚಿದ್ರೆ ಅಂಥದ್ದು 2 ತಾಸನಾಗ ರಾಶಿ ಮಾಡಿ ಚೀಲ ತುಂಬೋದು ಮನೆಯಾಗ ಹಚ್ಚಿವು. ಉಳ್ಳಾಗಡ್ಡಿ ಬೀಜಕ್ಕೆ ಭಾಳ ಅನುಕೂಲ ರೀ ಅದು ಮಷಿನ್. ಈಗ 40 ವರ್ಷ ಆದ್ರೆ ಸಹಿತ ಅದು ಕೆಲಸದೊಳಗದ ಅಂತಂದ್ರೆ ಎಂಥ ಮಷಿನ್ ಇರ್ಬೋದು? ಅದು ಜಯಲಕ್ಷ್ಮಿ ಅಂತ ಹೇಳಿ ಕಿರ್ಲೋಸ್ಕರ್ ಇಂಜನ ಜಯಲಕ್ಷ್ಮಿ ಹಲಾಗ ಐತ್ರಿ. 40 ವರ್ಷನ ಹಿಡಿದು ಬಂದ್ರು ಇನ್ನೂ ಹೊಸದ ಹಂಗದ ಹಂಗೆ ಒಮ್ಮ ಹಿಂಗೆ ಬೆಳ್ದು ಜಗ್ಗಿದ್ರೆ ಚಾಲೂ ಆಗ್ತದ. ಅದು ನಮ್ಮ ಮನೆ ಲಕ್ಷ್ಮಿನೇ ಅದೇ, ಅದು ಲಕ್ಷ್ಮಿ ಟೈಪ್ ಇಟ್ಟಿವು, ಲಕ್ಷ್ಮಿಗೆ ನೋಡ್ಕೊಂಡಿವಿ. ಅದಕ್ಕೆ ಇನ್ನೂ ಸ್ವಂತ ಅದಕ್ಕೆ ಏನು ಬೇಕು ಎಲ್ಲ ಸ್ವಂತ ರಿಪೇರಿ ಮಾಡ್ತೀವಿ. ಊದಿನ ಕಡ್ಡಿಗೆ ಹೋಗಿ ಹೋಗ್ತದ, ಇಂಜನ್ಗೆ ಹೋಗಿ ಹೋಗಂಗಿಲ್ಲ. ಹಂಗೆ ಇಟ್ಟೀನಿ ನಾನು ಒಂದು ಹಾಫ್ ಹ್ಯಾಂಡ್ ಅವಮ್ಮ ಒಂಬರೇ ಹಿಂಗೆ ಬೆಳ್ದು ಜಗ್ಗಿ ವಾಲ್ ಹೋಗಿದ್ರೆ ಇಂಜನ್ ಚಾಲು ಆಗ್ತದ. ಅದು ನಮ್ಗೆ ಅಷ್ಟು ಅನುಕೂಲ ಮಾಡಿಕೊಟ್ಟದ, ನಾವು ಅದಕ್ಕೆ ಅಷ್ಟು ಅನುಕೂಲದಾಗ ಇಟ್ಟಿವು. ನಾವು ಇರುತ್ತಾನು ಅದು ಇರ್ತದೆ ಹಿಂಗೆ. ಅವಾಗ ನಾವು 3 ರೂಪಾಯಿಗೆ ಫ್ರೀ ಇದ್ದವ್ರು, ಇವತ್ತು ವರ್ಷಿಗೆ 1.5 ಕೋಟಿ ರೂಪಾಯಿ ಬರೇ ಒಕ್ಕಲ್ತನದೊಳಗೆ ಉತ್ಪನ್ನ ತೊಗೊಳಕತ್ತೀವಿ ಸರ್. ಶುರುವಿಗೆ ನಾ ಒಕ್ಕಲ್ತನ ಮಾಡುವಾಗ ನಮಗೆ ನಾವು ಎಲ್ಲ ಕೂಡಿ 1,000 ರೂಪಾಯಿ ಅಂದ್ರೆ ಎಂಥದನ್ನು ಗೊತ್ತಿದ್ದಿಲ್ಲ. ಇವತ್ತು ಏನು ಪೀಕ್ ತೊಂದ್ರೂ 10 ಲಕ್ಷ 20 ಲಕ್ಷ 50 ಲಕ್ಷ ಹಿಂಗೆ ಮಾತಾಡ್ತೀವಿ. ಅದಕ್ಕೆ ಅನುಕೂಲ ಆಗೈತೆ ನನಗೆ. ಕಡೆಯಾಕಿನ ಅವರು ನಮ್ಮೂರವ್ರು ನನಗೆ ಭಾಳಷ್ಟು ಸಹಾಯ ಮಾಡ್ಯಾರ. ಎಲ್ಲರೂ ಹಿರಿಯ ಮನುಷ್ಯರು ಏನಲ್ಲ, ಏ ಬಡತನದಾಗ ಒಕ್ಕಲ್ತನ ಮಾಡ್ತಾನೆ ಅವ್ನಿಗೆ ಏನು ಕಂಬಿ ಅದು ಕೊಡುವ ತಿಳ್ಕೊಂಡ್ರೆ ಭಾಳ ಜನ ಸಹಾಯ ಮಾಡ್ಯಾರ. ಅವ್ರದಿಂದ ಒಬ್ರಿಗೆ ಸಹಾಯ ಇತ್ತು ಅಂದ್ರೆ ಯಾವುದು ಕೆಲಸ ನಿಂದ್ರಂಗಿಲ್ಲ, ಏನು ಬೇಕಾದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಿಂಗಾಗಿ ನಮ್ಮ ಒಕ್ಕಲ್ತನಕ್ಕೆ ಅನುಕೂಲ ಆಗಿದೆ. ಈಗ ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿರಲ್ಲ, ಒಕ್ಕಲ್ತನದೊಳಗೆ ನಿಜವಾಗಿ ಏನು ಸವಾಲು ಇದು ಹೌದಪ್ಪ ಚಾಲೆಂಜ್ ಅನ್ನುವಂಥದ್ದು ಏನದ ಇಲ್ಲಿ ತನಕ ನೀವು ಎದುರಿಸಿದ ಘಟನೆಗಳಲ್ಲಿ? ನಾವು ಎದುರಿಸಿದ ಘಟನೆಗಳಂದ್ರೆ ಬಹಳ ಟೋಸ, ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅಷ್ಟು ಘಟನೆಗಳಾಗಿ ಹೋಗ್ಯಾವ ನಮ್ಗೆ. ಮೊದಲ ಕುಡಿಲಕ್ಕೆ ನೀರಿದ್ದಿಲ್ಲ ನಮ್ಗೆ, ಅಷ್ಟು ತ್ರಾಸಿತ್ತು. ಯಾವಾಗ ನಾವು ಹಳ್ಳಿಗೆ ಜಾಗ ತೊಗೊಂಡು ಬಾವಿ ತೆಗೆದ ಬಳಕೆ ನಮ್ಗೆ ನೀರಿನ ಅನುಕೂಲ ಆದ ಬಳಿಕ ನಮ್ಮ ಒಕ್ಕಲ್ತನ ಮುಂದಕ್ಕೆ ಬಂದದ. ಅಲ್ಲಿ ತನೂ ನಾವು ಒಕ್ಕಲ್ತನ ಅಂದ್ರೆ ಯಾಕೆ ಮಾಡಬೇಕು ಅನ್ನಂಗಿತ್ತು ಮೊದಲ. ಎಂದ ನೀರಿನ ಅನುಕೂಲ ಆಯ್ತು ಅವತ್ತ ಒಕ್ಕಲ್ತನದಟ್ಟು ಸಂಪತ್ತ ಇದ್ರಟ್ಟು ನೆಮ್ಮದಿನೇ ಎದುರಾಗು ಇಲ್ಲ ಅನ್ನುವಂಥದ್ದು ನಮಗೆ ಈಗ ಗೊತ್ತಾಗ್ಯದ. ಒಟ್ಟು ಒಕ್ಕಲ್ತನಕ್ಕೆ ಮೂಲತಃ ನೀರಿಟ್ಟು ಇರಬೇಕು, ಆಮೇಲೆ ಒಕ್ಕಲ್ತನ ಮಾಡ್ಲಿಕ್ಕೆ ನಿಂದಿರಬೇಕು. ಒಕ್ಕಲ್ತನ ಯಾರೂ ಕೈ ಹಿಡಿಲಾರ್ದಂಗೆ ಬೆಳೀತ. ಮತ್ತೆ ಯಾವ್ದು ನಿಮಗೆ ನಿಜವಾಗಿ ನೀರಿಂದ ಆಯ್ತು, ನೀರು ಇಲ್ಲ ಅಂತಂದ್ರೆ ಏನು ಮಾಡಕ್ ಬರಂಗಿಲ್ಲ. ಆದ್ರೆ ಈಗ ಇಷ್ಟು ಸುಮಾರಾಗಿ ಇಷ್ಟು ವರ್ಷಗಳಲ್ಲಿ ನೀವು ಎಲ್ಲ ಕೆಲಸ ಮಾಡ್ಕೋತ ಬಂದಿರಲ್ಲ, ಹೌದಪ್ಪ ಈ ಸಮಸ್ಯೆ ನಮಗೆ ಬಹಳ ಕಾಡಾಗತ್ತದೆ, ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಇದನ್ನ ಹೆಂಗ್ ನಾವು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂತ ಚಾಲೆಂಜ್ಗಳು ಸವಾಲುಗಳು ಯಾವಾಗಾದ್ರೂ ಬಂದವನ? ಬಂದವಲ್ಲ ಸರ್, ಮೊದಲ ನಾವು ಸಣ್ಣವರಿದ್ದಾಳಾಗ್ರಿ, ಮತ್ತ ಜಮೀನ್ ತುಸಿದ್ದಾಳಾಗ ಒಂದು 3 ರೂಪಾಯಿ ಕೂಲಿ ಹೋಗುವಂತ ಟೈಮ್ದಾಗ ನಮ್ಮಲ್ಲೇ ನಮ್ಗೆ ದುಡಿದ್ರೆ ಸಾಕು ಅನ್ನುವಂಥದ್ದು ಮನಸ್ಸಿನಾಗ ಓಡಾಡ್ತಿತ್ತು. ಅಂತಾಳೆ ಕೂಲಿಗೆ ಹೋಗ್ತಿದ್ದೇವೆ ನಾವು. ಮತ್ತು ಅಂಥ ಕಷ್ಟ ಕಾಲದಾಗ ಭಾಳಷ್ಟು ಶ್ರಮ ಪಟ್ಟು ಮಾಡ್ಕೋತ ಬರ್ಲಿಕ್ಕಾಗಿ ಮುಂದೆ ಇತ್ತ ಈ ಕಡೆ ಈ ಕಡೆ ಬಂದು ಒಂದು ಸ್ವಲ್ಪ ನೀರಿನ ಅನುಕೂಲ ಮಾಡಿದೆವು 72ರ ನಂತರ. ಅವಾಗ ನಮ್ಗೊಂದು ಸ್ವಲ್ಪ ಅನುಕೂಲ ಆದ ಬಳಿಕ ಇದು ಆಯ್ತು. ಈಗ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಸೌಲಭ್ಯಗಳು ಇದ್ದೇ ಇರ್ತಾವ, ಇವುಗಳನ್ನು ಯಾವಾಗಾದ್ರೂ ನೀವು ತಗೊಂಡು ಅದನ್ನ ನಿಮ್ಮ ಹೊಲದೊಳಗೆ ಉಪಯೋಗ ಮಾಡ್ಕೊಂಡಿರ ಹೆಂಗೆ, ನಿಮ್ಮ ಇದಕ್ಕೆ ಕೃಷಿಗೆ ಉಪಯೋಗ ಮಾಡ್ಕೊಂಡಿರ ಹೆಂಗೆ? ಕೃಷಿಗೆ ಅಂದ್ರೆ ಸರ್ ನಾನು ಮೊದಲು 84ನೇ ಇಸವಿಯೊಳಗೆ PLD ಬ್ಯಾಂಕ್ನಿಂದ ಏನು ಒಂದು 17,000 ರೂಪಾಯಿ ಸಾಲ ತೊಗೊಂಡಿದ್ದಲ್ಲ, 17,000 ರೂಪಾಯಿ ಸಾಲ ಬಿಟ್ಟು ನಾವು ಸರ್ಕಾರದ ಸಹಾಯಧನ ಯಾವ ತೊಗೊಂಡಿಲ್ಲ. ಅದು ಸುರುವಿಗೆ ನಮಗೆ ಅಗದಿ ಕಷ್ಟ ಕಾಲ ಇದ್ದಾಗ ಅವ್ರು 17,000 ರೂಪಾಯಿ ಕೊಟ್ಟಿದ್ರು. ಅದು ಸಾಲ ತೊಗೊಂಡು ಬಾಯಿ ಹೊಡೆದಿವು, ಆ ಬಾಯಿ ಮೇಲೆ ಅನುಕೂಲ ಆಗುದ್ದು ಅನುಕೂಲ ಹಾಕೋತ್ ಹೋಗ್ಯದ. ಇವ ಅಲ್ಲಿಂದ 3-6 ಎಕರೆ ಹೋಗಿಂದ್ರೆ 20 ಎಕರೆ ಆಗ್ಯದ, 20 ಹೋಗಿ 80 ಆಗ್ಯದ, 80 ಹೋಗಿ 100-120 ಎಕರೆ ಆಗ್ಯದ. ಈಗ ಮೊದಲು ನಮಗೆ ಸುರುವಿಗೆ ತೊಗೊಂಡದ್ದು PLD ಬ್ಯಾಂಕ್ ಸಾಲ ತೊಗೊಂಡು ಒಂದು 8-9 ವರ್ಷನಾಗ ಅದು ಮುಟ್ಸೀನಿ. ಮುಟ್ಸಿದೊಳಗೆ ಮುಂದೆ ಯಾವ ಬ್ಯಾಂಕಿನ ಇದು ಮಾಡಿಲ್ಲ. ಈಗ ನಮ್ಮ ಇದ್ರಾಕ್ಷಿ ಸಾಲ, ನಿಂಬೆಗಿಡ ಸಾಲ ಇವಾಗ ನಮ್ಗೆ ಯಾವ್ದ್ ಬೇಕಾದ್ರು ತೋತಿವು ಕುಡ್ತಿವು ಅಗದಿ ಬ್ಯಾಂಕಿನವ್ರು ಕೈ ಮಾಡಿ ಕರೀತಾರ ನಮ್ಗ ಏನ ಎಷ್ಟ್ ಬೇಕು ಯಾವ್ದ್ ಬೇಕು ತಗೋರಿ ಅತ್ತಾಗ. ಮತ್ತ ಒಂದೊಂದ್ ದಿನಾನು ಯಾವ ಬ್ಯಾಂಕ್ನಾಗು ಕಟ್ಬಾಕಿ ಯಾವ ಬ್ಯಾಂಕ್ನಾಗೂ ಅದು ನೋಟಿಸ್ ಕಳಿಸುವಂತದ್ದು ವ್ಯವಸ್ಥೆ ಇಟ್ಕೊಂಡಿಲ್ಲ. ನಾವಾಗಿ ಹೋಗಿ ಎಂದ್ ಕಟ್ಬೇಕು ನಿಮ್ಗೆ ನಿಮ್ ನಮ್ ಡೇಟ್ ಎಂದ್ ಬರ್ತದ ನೋಡಿ ಸಾಹೇಬ್ ಅದ್ ನಾವೇ ಹೋಗಿ ಅವ್ರ ಜೋಡಿ ಕೂತ್ ಮಾತಾಡಿ ಬರ್ತೀವಿ. ಒಂದ್ ರೂಪಾಯಿನೂ ಯಾವ ಬ್ಯಾಂಕ್ನಾಗ ಬಾಕಿ ಇಲ್ರಿ. ಸಗಳ ಯಾಪಾಗ ನಮ್ಗೆ ಲೋನ್ ಕೊಡ್ಲಾಕ ಮ್ಯಾನೇಜರ್ ಕೊಡೋದು ಎಂದು ನಮ್ಮ ಪ್ಲಾಟ್ ನೋಡಕ್ ಬರಲ್ಲ. ಇದು ನೋಡಿಕಿಂದ್ರೆ ಲೋನ್ ಕೊಡ್ಬೇಕಂತೇಳಿ ಯಾರು ಬರಂಗಿಲ್ಲ. ಒಗ್ಗಿಯವ್ರ ತೋಟ ನೋಡ್ಬೇಕು ಅಂತೇಳಿ ಬರ್ತಾಗ ಹೊರತಾಗಿ ಲೋನ್ ಕೊಡೋ ಸಂಬಂಧ ಆದೋ ಇಲ್ಲೋ ನೋಡ್ಲಿಕ್ಕೆ ಯಾರು ಬರಲ್ಲ. ಹಂಗೆ ವಿಶ್ವಾಸ ಇಟ್ಕೊಂಡಿವು. ಹಿಂಗಾಗಿ ನಮ್ಗೆ ಯಾವುದು ದುಡ್ಡಿನ ತೊಂದರೆ ಆಗಂಗಿಲ್ಲ. ಎಲ್ಲ ಬ್ಯಾಂಕಿನವ್ರು ಯಾರು ತೊಂದರೆ ಮಾಡಿಲ್ಲ. ಅಗದಿ ಕರೆದು ಲೋನ್ ಕೊಟ್ಟಾರ ನಮ್ಗೆ. ಈಗ ಎಲ್ಲಾರ್ದು ಅನುಕೂಲ ಚಲೋ ಐತೆ ನಮ್ಗೆ, ಯಾರೂ ಇದು ಮಾಡಿಲ್ಲ ರೀ. ಬೀರಪ್ಪ ಅವರ ತಮ್ಮ ಹೊಲದೊಳಗ ತಮ್ಮ ತೋಟದೊಳಗ ಕಲಿಯುವಂತದ್ದು ಬಹಳ ಅದ. ಈಗ ಏನು ತಾವು ಪ್ರಯತ್ನಗಳನ್ನು ಇಲ್ಲಿ ತನಕ ಮಾಡ್ಕೊಂಡು ಬಂದಿರಿ, ಬೇರೆಯವರಿಗೆ ಮಾದರಿ ಆದಂಥದ್ದು, ಈಗ ನಿಮ್ಮ ಸುತ್ತಮುತ್ತಲಿರುವಂತಹ ರೈತರು ಆಮೇಲೆ ಬೇರೆ ಕಡೆಯಿಂದ ಬರುವಂತಹ ರೈತರು ನಿಮ್ಮ ತೋಟವನ್ನು ನೋಡಿ ನಿಮ್ಮ ಪ್ರಯತ್ನಗಳನ್ನು ನೋಡಿ ಅವರು ನಾವು ಇಂಥದ್ದು ಮಾಡ್ಬೇಕಲ್ಲಪ್ಪ, ಈ ಇಷ್ಟು ಶ್ರಮ ವಹಿಸ್ಬೇಕಲ್ಲ, ಇಷ್ಟು ಬದ್ಧತೆಯನ್ನು ತೋರಿಸ್ಬೇಕಲ್ಲ ಅಂತೇಳಿ ಬದಲಾವಣೆ ಆಗಿದ್ದು ರೈತರು ಯಾರಾದರೂ ಇದ್ದಾರಾ ನಿಮ್ಮ ಒಂದು ನಜರ್ನೊಳಗೆ? ಸರ, ಈಗ ಬದಲಾವಣೆ ಆದವ್ರು ರೈತರು ಅಂದ್ರೆ ಹೆಸರು ಹೇಳಕ್ಕೆ ಅಷ್ಟು ಮಂದಿ ಅದಾರಿ. ಈಗ ನಾವು ಸಣ್ಣ ರೈತರು ಇದ್ದಾಗೂ ನನ್ನ ಜೋಡಿ ಇದ್ದವರು, ಇವತ್ತು ನಾ ಕೈಲೇ ನನಗೆ ತ್ರಾಸಿದ್ದವನು ನಾನು ಕೈಲೇ ಸಹಾಯ ಮಾಡಿ ಎಷ್ಟೋ ಮಂದಿಗೆ ಆಸ್ತಿ ಇಸ್ಕೊಟ್ಟಿನಿ, ಎಷ್ಟೋ ಮಂದಿಗೆ ಬಾವಿ ಹೊಡಿಸ್ಕೊಟ್ಟಿವು. ನಾವು ಏನು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತಾನ ಅಂತಂದು ಮಾಡಿಸ್ಕೊಟ್ಟಿವು. ಇವತ್ತು ಅವರು ಯಾವಾಗೂ ನಮ್ಮನ್ನು ಇದು ಮರಿಲಾರ್ದಂಥವು ಕೆಲಸ ಒಂದು ನೂರಾರು ಮಂದಿ ರೈತರಿಗೆ ಮಾಡಿಕೊಟ್ಟಿನಿ ರೀ. ಈಗ ನನಗೆ ನನ್ನ ಕೈಯಾಗ ಕಲಿತ ರೈತರು ಭಾಳ ಮಂದಿ ಅದಾರೆ. ಅವರು ಹಿಂದ ಮುಂದ ಯಾವಾಗೂ ನೆನೆಸ್ಬೇಕು, ಯಪ್ಪ ನನಗೆ ಅವ್ರ ಪುಣ್ಯದಿಂದ ಇಂಥ ಆಸ್ತಿ ಆಯಿತು, ನಂಬಲ್ಲಿ ಏನಿತ್ತು ಅನ್ನುವಂಥದ್ದು ಒಂದು ನೂರಾರು ಮಂದಿ ರೈತರಿಗೆ ಈ ಒಕ್ಕಲ್ತನದೊಳಗೆ ಭಾಳಷ್ಟು ಮುಂತಂದು ನಿನ್ ಸರ್. ಯಾವುದು ಮಾಡಿ ಮಾಡಿ ನೆನಬಾರ್ದು ಅಂತೇಳಿ ನಾನು ಹಂಗಿಲ್ಲ. ಭಾಳಷ್ಟು ಮಂದಿ ರೈತರಿಗೆ ಮಾದರಿ ಐತ. ಇವತ್ತು ಎಂಥ ಕೆಲಸ ಇದ್ರು ಯಾರೇ ತೋಟಕ್ಕೆ ಬಂದ್ರೆ ಅವ್ರಿಗೆ ಅಮಾನ್ಯ ಮಾಡಂಗಿಲ್ಲ. ನಂದೆಲ್ಲ ಕೆಲಸ ಬಿಟ್ಟು ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಮಾಡ್ಬೇಕು ಅಂತೇಳಿ ಎಲ್ಲ ತಿರುಗಾಡಿ ನಮ್ಮ ತೋಟ ತೋರಿಸಿ ಅವ್ರಿಗೆ ತಂದು ನೀರು ಕುಡಿಸಿದ ಬಳಿಕ ಆಮೇಲೆ ನಾನು ಮುಂದೆ ಕೆಲಸಕ್ಕೆ ಹೋಗ್ತೀನಿ. ಮಂದಿ ನಾಲ್ಕೈದು ಜಿಲ್ಲಾದ ಮಂದಿ ತೋಟ ನೋಡೋಕೆ ಬರ್ತಾರೆ. ಎಷ್ಟು ಮಂದಿ ಬಂದು ನಮ್ದು ಏನು ಕೆಲಸ ಇದ್ರೂ ಬಿಡ್ತೀನಿ, ಅವ್ರಿಗೆ ತೋರಿಸ್ತೀನಿ ಏನು ಮಾಡೀನಿ ಅನ್ನೋದು ಹೇಳ್ತೀನಿ. ಮತ್ತು ಮಾಡಿದ್ದೆಲ್ಲ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅನ್ನೋವಂಥದ್ದು ಮನವರಿಕೆ ಮಾಡಿ ತೋರಿಸ್ತೀನಿ. ಮತ್ತು ಇದು ನೋಡಿ ಹೋಗಿ ಎಷ್ಟೋ ಮಂದಿ ಅದೇ ಟೈಪ್ ಮಾಡೋಣ ಮಾಡಿದವ್ರು ಹೋದಾಗ ಇವತ್ತು ಅವ್ರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ಅವು, ಇಲ್ಲಪ್ಪ ನಮ್ಗೆ ಇಂಥವ್ರದ್ದಿಂದ ನಾವು ಹಿಂಗೆ ಮಾಡಿ ಇವತ್ತು ಹೇಳುವಂಥ ಮಂದಿ ಅದ. ಅದಕ್ಕೆ ಒಕ್ಕಲ್ತನದಾಗ ಸುಳ್ಳು ಹೇಳಾರ್ದೆ ಎಲ್ಲರಿಗೆ ನಿಜವಾಗಿ ಹೇಳ್ಕೊತವಾದ್ರೆ ಅಂದ್ರೆ ನಮ್ಮಿಂದ ಅವ್ರ ಒಕ್ಕಲ್ತನ ಮುಂದೆ ಹೋಗ್ತಾವತ್ತೇಳಿ ನಮ್ಗೆ ಆಸೆ ಐತಿ. ಈಗ ವಿದ್ಯಾರ್ಥಿಗಳಿಗೆ ಸಹಿತ ಮತ್ತು ಯುವಕರಿಗೆ ಇಲ್ಲಿ ಕಲಿಯುವಂಥದ್ದು ಭಾಳ ಅದ. ಈಗ ತಮ್ಮ ಹೊಲಕ್ಕೆ ಯಾವಾಗಾದರೂ ಈಗ ಕೃಷಿ ಕಾಲೇಜಿಂದ ವಿದ್ಯಾರ್ಥಿಗಳು ಬರೋದಾಗಲಿ ಅಥವಾ ಟ್ರೈನೀಸ್ ಬರೋದಾಗಲಿ ಇಂಥವು ಸಂದರ್ಭಗಳು ಅದಾವ ಅಂತೀರಿ? ಸರ, ಈಗ ನಮ್ಮ ಬಿಜಾಪುರ ಅಗ್ರಿಕಲ್ಚರ್ ಇದ್ರದಿಂದ ರೀ ಹಿಟ್ನಾಳಿ ಫಾರ್ಮ್ದಿಂದ ಸ್ಟೂಡೆಂಟ್ ತೊಗೊಂಡು ವರ್ಷಿಗೆ ಒಂದು ಸರಿಯರಿ ಬರ್ತಾರೆ ರೀ, ಒಂದು 30-40 ಮಂದಿಗೆ. ಅವ್ರು ಬಂದು ಎಲ್ಲ ಇಡೀ ತಿರುಗಾಡಿ ತೋಟ ನೋಡಿ ಮತ್ತು ನಮ್ಮ ಜೋಡಿ ಕೂತು ಮಾತಾಡಿ ಅವ್ರು ಹೇಳ್ತಾರೆ ನಮ್ಮ ಇದ್ರೊಳಗೆ 2 ವರ್ಷ ನಾವು ಕಲ್ತಿದ್ರೊಳಗೆ ಇಂಥದ್ದು ನಾವು ಎಲ್ಲಿ ನೋಡಿಲ್ಲ, ಈ ಟೈಪ್ ನಮಗೆ ಎಲ್ಲರೂ ತಿಳಿಸಿ ಹೇಳಿದವ್ರು ನಾವು ಎಲ್ಲಿ ಕೇಳಿಲ್ಲ. ನಮಗೆ ಭಾಳ ಖುಷಿಯಾಗ್ಯದ ಅಂತೇಳಿ ಎಷ್ಟೋ ಮಂದಿ ನೋಡಿ ಹೋಗಿಂದ್ರೆ ನನಗೆ ಎಲ್ಲಿಯೋ ಭೇಟಿಯಾದಾಗ ಓಡಿ ಬಂದು ನಮ್ಮ ಕೈ ಹಿಡಿತಾರೆ. ವರ್ಷಕ್ಕೆ ಒಂದು 2-3 ಸರಿ ಸ್ಟೂಡೆಂಟ್ಗಳು ಬರ್ತಾರೆ, ಬಂದು ತಿರುಗಾಡಿ ನೋಡ್ತಾರೆ, ಒಂದು 1-2 ತಾಸು ಕುಂದಿರ್ತಾರೆ. ಅವ್ರಿಗೆಲ್ಲ ಏನಾಗ ನಾಷ್ಟ ಅದು ಇದು ಏನಾಗ ತಿಂಡಿ ಮಾಡಿರ್ತೀವಿ, ಎಲ್ಲ ತಿಂದು ನಮಗೆ ಇದು ಮಾಡ್ಕೊಂಡ್ ಹೋಗ್ತಾರೆ. ವರ್ಷಕ್ಕೆ ಒಮ್ಮರಿ ಬರ್ತಾರೆ ಅಗ್ರಿ ಹೋದಂಥ ಸ್ಟೂಡೆಂಟ್ಗಳು ತೋಟಕ್ಕೆ ಬಂದು ಭೇಟಿ ಕೊಡ್ತಾರೆ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ರೈತರು ಅಥವಾ ಬೇರೆ ಊರುಗಳ ರೈತರು ಬೇರೆ ಜಿಲ್ಲೆಗಳ ರೈತರು ಬೇರೆ ರಾಜ್ಯದ ರೈತರು ಬರ್ಬೋದಲ್ಲ ನಿಮ್ಮ ಕಡೆ ಬಂದು ಕೇಳಿಕೊಂಡು ನೋಡಿಕೊಂಡು ಹೋಗೋದಕ್ಕೆ ಬರ್ತಾ ಇರ್ತಾರೆ? ಭಾಳಷ್ಟು ಮಂದಿ ಬರ್ತಾರೆ ಸರ್. ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೆ 4-5 ಮಂದಿ ರೈತರು ಬಂದು ಭೇಟಿ ಆಯ್ತು, ಬಂದು ನೋಡಿ ತಿರುಗಾಡಿ ಒಟ್ಟು ನಾ ಇಲ್ಲ ಅಂದ್ರೆ ನಮ್ಮ ತಮ್ಮದೇ ತೋರಿಸ್ತಾರೆ. ಬೇರೆ ಬೇರೆ ಹಳ್ಳಿ ಮಂದಿ, ಬೇರೆ ಬೇರೆ ಊರು ಮಂದಿ, ಬೇರೆ ಬೇರೆ ಜಿಲ್ಲಾದ ಮಂದಿ ಬಂದ್ಕಿಂತ ತಿರುಗಾಡಿ ತೋಟ ನೋಡಿ ಅದರ ಅನುಭವಗಳೆಲ್ಲ ಕೇಳಿ ಹೋಗಿ ಮಾಡಿದವ್ರು ಅದಾರ ಸರ್. ಈಗ ಹಂಗೆ ಬಂದಾಗ ನಿಮ್ಮ ಕೆಲಸದೊಳಗೆ ಒಂದು ಸ್ವಲ್ಪ ಅಡಚಣೆ ಅನ್ಸಂಗಿಲ್ಲ ನಿಮಗೆ? ಅಡಚಣೆ ಅನಿಸಿದ್ರು ಸರ್, ಅವ್ರು ಬಂದು ದ್ವಾರದಲ್ಲಿ ನಮ್ಮ ಹೊಲ್ತಾನ ನಮ್ಮ ಕೆಲಸ ಯಾವಾಗೂ ಇರ್ತದೆ. ಇನ್ನೊಂದು ತಾಸು ಬಿಟ್ಟು ಮಾಡಕ್ಕೆ ಬರ್ತದೆ ಅವ್ರಿಗೆ, ಇನ್ನೊಂದು ತಾಸು ಬಿಟ್ಟು ಬರಲಕ್ಕೆ ಬರಂಗಿಲ್ಲ. ಅದಕ್ಕಾಗಿ ಅವ್ರಿಗೆ ಬಂದವ್ರಿಗೆ ಅಗದಿ ಮಾನ್ಯತೆ ಕೊಟ್ಟು ಮೊದಲು ಅವ್ರದೆಲ್ಲ ಇದು ಮಾಡಿ ಅವ್ರಿಗೆ ಏನು ಹೇಳಬೇಕು ಏನು ಕೇಳಬೇಕು ಎಲ್ಲ ತೋರಿಸಿ ಅವ್ರನ್ನ ಅವ್ರು ಹೋದ ಬಳಿಕ ಮತ್ತೆ ನಮ್ಮ ಕೆಲಸ ಮುಂದುವರಿಸ್ತೀವಿ. ಅಲ್ಲಿ ಮಠ ಅವ್ರ ಜೋಡಿನೇ ಇದ್ದು ಎಲ್ಲ ಹೇಳಿ ತಿರುಗಾಡಿ ತೋರಿಸ್ಕೊಂಡ್ರೆ ಇದು ಮಾಡ್ತೀವಿ ಸರ್. ಈಗ ನೋಡ್ರಿ, ತಾವು 3 ಎಕರೆಯಿಂದ ಶುರು ಮಾಡಿದಂಥ ಜೀವನ ಈಗ 100 ಎಕರೆಗಿಂತ ಹೆಚ್ಚಾಗಿದೆ. ಇಷ್ಟು ಮಾಡಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸಿದ್ದೀರಿ, ಅದೇನು ಹೇಳುವಂಥ ಮಾತಲ್ಲದು. ಈಗೆಲ್ಲ ನಿಮ್ಮ ಅನುಭವಗಳನ್ನು ಅದನ್ನು ಹೇಳಿರಿ ಯಾವ ರೀತಿ ಆಯಿತು ಅಂತೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಈಗ ದ್ರಾಕ್ಷಿ ಇರಬಹುದು ಅಥವಾ ಬೇರೆ ಬೆಳೆ ಇರಬಹುದು ಅಥವಾ ಇನ್ ಯಾವುದೋ ಒಂದು ವಿಚಾರ ಇರಬಹುದು, ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲಿ ತನಕ ನೀವು ಒಂದು ಪ್ರಗತಿ ಅಥವಾ ಅಭಿವೃದ್ಧಿ ಸಾಧಿಸಬೇಕು, ಹೌದಪ್ಪ ಇದು ನಮ್ಮ ಕನಸದ ಇದನ್ನ ನಾವು ಸಾಧಿಸಬೇಕು ಅನ್ನುವಂಥದ್ದು ಕೃಷಿ ಒಳಗೆ ಏನದ ಅಂತೀರಿ ಸರ? ಈಗ ನಮ್ಮೂದಾಗ ಎರಡು ಸಣ್ಣ ಒಕ್ಕಲ್ತನ ಹೋಗಿಟ್ಟು ದೊಡ್ಡ ನಾವು ತಂದೆವು. ಇವತ್ತ ಈ ಒಕ್ಕಲ್ತನ ಇನ್ನೂ ಬಹಳ ಮುಂದುವರಿಬೇಕು. ಒಂದು 50 ಎಕರೆ ದ್ರಾಕ್ಷಿ ಮಾಡಬೇಕು. ನಮ್ಮ ಎಲ್ಲ ಮಕ್ಕಳು 8 ಮಂದಿ ಶಾಲೆ ಬಿಟ್ಟು ಬಂದಾಗ ಅವರಿಗೆಲ್ಲ ಒಬ್ಬ ಡಾಕ್ಟರ್ ಇಂಜಿನಿಯರ್ ಏನು ಪಗಾರ ತೋದನ ಆ ಪಗಾರ ತಾವು ಸ್ವಂತ ದುಡಿಮೆ ಮೇಲೆ ಮಾಡಬೇಕು. ಇನ್ನೂ ಒಕ್ಕಲ್ತನ ಮುಂದೆ ಇನ್ನ ಈಗ 10 ಮಂದಿ ನೋಡಕ್ಕೆ ಬರ್ತೀರಿ, ಇನ್ನೂ ಒಂದು 100 ಮಂದಿ ನೋಡ್ಲಿಕ್ಕೆ ಬರುವಂಥದ್ದು ಮಾಡಬೇಕು. ಅಂದ ಒಂದೊಂದು ಎಲ್ಲ ನಮ್ಮ ಮಕ್ಕಳು ಇದು ಒಕ್ಕಲ್ತನನೇ ಮಾಡಬೇಕು. ಒಕ್ಕಲ್ತನದೊಳಗೆ ಏನೈತಿ ಅನ್ನೋರಿಗೆ ಇಲ್ಲಿ ಅದ ನೋಡ್ಬರ್ರಿ ಅಂತೇಳಿ ತೋರಿಸ್ಬೇಕು ಅನ್ನುವಂಥದ್ದು ಆಸೆ ಅದ ನೋಡ್ರಿ. ಭಾಳ ಒಳ್ಳೆ ವಿಚಾರ ಹೇಳಿದ್ರಿ. ಈಗ ಇತ್ತೀಚಿನ ದಿವಸದೊಳಗೆ ಏನಾಗ್ಯದ ಅಂತಂದ್ರೆ ಯುವಕರಂತೂ ಕೃಷಿ ಕಡೆ ಬರೋ ಮನಸ್ಸು ಮಾಡ್ತಾ ಇಲ್ಲ, ಮಾಡುವಂಥವ್ರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಬೇರೆ ಒಳ್ಳೆ ಕೆಲಸ ನೋಡಿಕೊಂಡು ಹುಡುಕಾಡಿಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ರೈತರು ಸಹಿತ ಇದರೊಳಗೆ ಏನದಪ್ಪ ಒಕ್ಕಲ್ತನದೊಳಗೆ ಏನದ, ಇದನ್ನು ಬಿಟ್ಟು ಬಿಡೋಣ, ಬೇರೆ ಏನಾರ ಉದ್ಯೋಗ ಮಾಡೋಣ, ಒಂದು ನೌಕರಿ ಮಾಡೋಣ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾರ. ಅಂಥವ್ರಿಗೆ ನೀವು ಏನು ಹೇಳ್ತೀರಿ ಸರ್? ಒಕ್ಕಲ್ತನಕ್ಕೆ ಲಾಭ ಇಲ್ಲ ಯಾರು ಬಂದಾರಲ್ರಿ, ಅವ್ರು ನಮ್ಮ ಹೊಲಕ್ಕೆ ಬಂದು ತಿರುಗಾಡಿ ತೋರಿಸಿವು, ಹೆಂಗೆ ಮಾಡಬೇಕು, ಹೆಂಗೆ ಮಾಡಿದ್ರೆ ನಿಮ್ಗೆ ಲಾಭ ಆಗ್ತದೆ ಮೊದಲು ಅನ್ನುವಂಥದ್ದು ನೀವು ಇಲ್ಲಿ ಮಾಡೋ ಪದ್ಧತಿ ನೋಡ್ರಿ. ಪದ್ಧತಿ ನೋಡಿ ಅದು ಇದು ಮಾಡಿದ ಬಳಿಕ ನಾವು ನೌಕರಿ ಬಿಟ್ಟಕಿಂದ್ರೆ ನಾವು ಒಕ್ಕಲ್ತನನೇ ಮಾಡ್ತೀವಿ ಅಂದು ರೈತರು ಭಾಳ ಮಂದಿ ಅದಾರ. ನೌಕರಿ ಮಾಡೋಂಥದ್ದು ಬಿಟ್ಟು ನಾವು ಒಕ್ಕಲ್ತನ ಮಾಡ್ತೀವಿ ಅನ್ನೋರು ಅದಾರ. ಅದಕ್ಕೆ ಈಗ ಬರ್ತಾರೆ ಮಂದಿ, ನಾವು ಈಗ ನೌಕರಿ ಅದನ್ನು ಅದ ಆಸ್ತಿನೂ ಅದ ಅಂತೇಳಿ ಬಂದವರು ಭಾಳ, ನೌಕರಿ ಬಿಟ್ಟು ಒಕ್ಕಲ್ತನಕ್ಕೆ ಬಂದವರು ಭಾಳ ಮಂದಿ ಅದಾರ. ಅಂಥವ್ರು ನಂಬಲ್ಲಕ್ಕೆ ನೋಡಾಕ ನಮ್ಮ ಬಾಯಿಲೆ ಸಂದರ್ಶನ ಕೇಳಕ್ಕೆ ಬರ್ತಾರೆ. ಕೇಳಕ್ಕೆ ಬಂದವ್ರು ಈ ಟೈಪ್ ತೋರಿಸಿದ್ರೆ ಹೋಗಿ ಹಂಗೆ ಮಾಡಿಕೊಂಡ್ರೆ ಅದ್ರ ಮೇಲೆ ಭಾಳಷ್ಟು ಅಭಿವೃದ್ಧಿ ಆದವರು ಅದಾರೆ, ಭಾಳ ಅನುಕೂಲ ಮಾಡ್ಕೊಂಡಾರೆ ಭಾಳ. ಒಕ್ಕಲ್ತನ ಅಂದ್ರೆ ಮಾಡಲಾರ್ದವ್ರಿಗೆ ಅಟ್ಟೆ ಒಕ್ಕಲ್ತನ ತುಟ್ಟಿ ಅತ್ತಾರೆ, ಅದು ಮನಸ್ಸಿಟ್ಟು ಮಾಡಿದವನಿಗೆ ಅವನಿಗೆ ಒಕ್ಕಲ್ತನ ತುಟ್ಟಿ ಇಲ್ರಿ. ಒಕ್ಕಲ್ತನ ದುನಿಯ ಅದು, ಮತ್ತು ಎಷ್ಟು ಗಳಿಕೆ ಆದ್ರೂ ನೆಮ್ಮದಿ ಐತಿ. ಈಗ ನೌಕರಿ ಮಾಡಿ ಹಂಗೆ ಹಿಂಗೆ ಗಳಿಸಿ ವ್ಯಾಪಾರ ಉದ್ಯೋಗ ಮಾಡಿ ಗಳಿಸಿದವ್ರಿಗೆ ನೆಮ್ಮದಿ ಇರೋಂಗಿಲ್ಲ. ನಮ್ಗೆ ಎಟ್ಟೇದ ಎಷ್ಟು ಉತ್ಪನ್ನ ಆದ್ರೂ ನಮ್ಗೆ ಅಗದಿ ಆರಾಮ್ ನೆಮ್ಮದಿ ಐತಿ, ಆಯಿತು ಆರಾಮ್ ಜೀವನ ಐತಿ. ಬೇಕು ಎಲ್ಲಿಗೆ ಬೇಸರತ್ತೆ ಅಲ್ಲಿ ಗಿಡದ ಬಡ್ಯಾಗ ಮನ್ಕೊಂಡ್ರೆ ಆರಾಮ್ ಕಡೆ ತುಂಬ ನಿದ್ದೆ ಎತ್ತದ, ಮತ್ತು ಅವ್ರಿಗೆ ಹಂಗೆ ಹತ್ತಂಗಿಲ್ರಿ. ಅದಕ್ಕೆ ನೆಮ್ಮದಿ ಜೀವನ ಅಂದ್ರೆ ಒಕ್ಕಲ್ತನ, ಮತ್ತು ಮನುಷ್ಯನೂ ಅಗದಿ ಆರೋಗ್ಯವಾಗಿರ್ತದ್ರಿ. ಯಾರು ನಾವು ಒಂದು ಗುಳಿಗೆ ತೊಳಂಗಿಲ್ಲ, ಇಟ್ಟು ಮನೆಯಾಗ 40-50 ಮಂದಿ ಇದ್ದೀವಿ ನಾವು. ಎಷ್ಟು ನನಗೆ 62 ವಯಸ್ಸು ಇವತ್ತು, ಇನ್ನೂ ಕ್ವಿಂಟಲ್ 20 ಕಿಲೋ ಚೀಲ ಹೊತ್ಕೊಂಡು ತಿರುಗಾಡ್ತೀನಿ ನಾನು. ಹ್ಞೂ ರೀ, ಟ್ಯಾಕ್ಟರ್ದನ್ನು ಚೀಲ ಅದು ಇಳಿಸೋದನ್ನು ಕಂಡಾಟಿ ಹೋಗಪ್ಪ ನಮಗೆ. ಅಜ್ಜಿ ಇವತ್ತಲ್ಲ ಏನು ಕಾಲು ಹಿಡ್ದಿಲ್ಲ ಏನಿಲ್ಲ, ಭಾಳ ಆರಾಮಿದ್ದೀವಿ ನಾವು. ಬಹಳ ಸಂತೋಷ ಬೀರಪ್ಪ ಅವರ, ಸಾಕಷ್ಟು ಅನುಭವಗಳನ್ನು ತಾವು ಹೇಳಿದ್ರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? ಹೇಳ್ತೀನಲ್ಲ ಸರ್, 9444100084. ಆದ್ಮೇಲೆ ಈಗ ಬೀರಪ್ಪ ಅವರು ಏನು ತಮ್ಮ ನಂಬರ್ ಹೇಳ್ಯಾರ ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9446910084. ಈ ನಂಬರನ್ನ ಸಂಪರ್ಕ ಮಾಡಿ ಬೀರಪ್ಪ ಅವರ ಅನುಭವಗಳನ್ನ ತಾವು ಕೂಡ ಕೇಳ್ಬೋದು. ತಮಗೆ ಏನಾದರೂ ಕೃಷಿ ಒಳಗೆ ಹೊಸದನ್ನು ಮಾಡಬೇಕು ಅನ್ನಿಸ್ತಂತಂದ್ರೆ ಅದ್ರ ಬಗ್ಗೆ ಕೂಡ ತಾವು ಚರ್ಚೆ ಮಾಡ್ಬೋದು. ಒಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದ್ರೆ ನೀವು ಸೀದಾ ಅವರ ತೋಟಕ್ಕೆ ಬಂದು ಅವ್ರ ತೋಟವನ್ನು ಒಂದು ದಿವಸ ಬೇಕಂತ ಅನ್ನಿಸ್ತದೆ ನನಗೆ. ಇಲ್ಲಿ ಒಂದು ದಿವಸ ನೀವು ಇದ್ದು ಇಲ್ಲಿ ನೋಡಿಕೊಂಡು ಅದನ್ನು ಯಾವ ರೀತಿ ನಿಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಕಲಿಬಹುದು. ಒಳ್ಳೆಯದು ಬೀರಪ್ಪ ಒಗ್ಗೆಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ 4 ದಶಕಗಳ ಕೃಷಿ ಅನುಭವಗಳನ್ನು ಏನು ಹಂಚಿಕೊಂಡಿದ್ದೀರಿ, ಬಹಳ ಅದ್ಭುತವಾದಂತಹ ಒಂದು ವಿಚಾರಗಳನ್ನ ಹೇಳಿದ್ದೀರಿ. ಇಲ್ಲಿ ಏನು ನೀವು ತೋಟದೊಳಗೆ ಮಾಡಿದ್ದೀರಿ ಅದು ಬಹಳಷ್ಟು ಅನುಕರಣೀಯವಾಗಿದ್ದದ. ನಮ್ಮ ವಿಶೇಷವಾಗಿ ನಮ್ಮ ಯುವ ರೈತರು ಇಲ್ಲಿ ಕಲಿಯುವಂಥದ್ದು ಸಾಕಷ್ಟದ. ಮುಂದಿನ ದಿನಗಳಲ್ಲಿ ಕೃಷಿ ಬೇಡ ಅನ್ನುವಂಥ ಮನಸ್ಥಿತಿ ಇದ್ದವರಿಗೆ ಇಲ್ಲಿ ಒಂದು ಒಳ್ಳೆ ಪಾಠ ಆಗಿ ಅವರ ಮನ ಪರಿವರ್ತನೆ ಆಗುವಂತಹ ಎಲ್ಲಾ ಅವಕಾಶಗಳು ಎಲ್ಲಾ ಲಕ್ಷಣಗಳು ಇಲ್ಲಿ ಅದಾವ. ತಾವೇನು ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಇಂಡಿ ತಾಲೂಕು ತಾಂಬಾ ಗ್ರಾಮದ ಹಿರಿಯ ರೈತರಾದ ಬೀರಪ್ಪ ಒಗ್ಗಿ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನದ ಎರಡನೇ ಭಾಗ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. पापा हमेशा कहते हैं, या तो भीड़ में खो जाओ या नंबर एक हो जाओ।